ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೈನೂರು ಹಸುಗಳ ನಿರ್ವಹಣೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿ ಡಾ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಸಹ ಕೇಳಬಹುದು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಇನ್ನು ಮುಂದೆ ಕೇಳಿ, ಹೈನೂರು ಹಸುಗಳ ನಿರ್ವಹಣೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿ ಡಾ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಹೈನೂರು ಹಸುಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಾಕಷ್ಟು ಜನ ನಮ್ಮ ರೈತರು ಈ ಕೃಷಿ ಜೊತೆಗೆ ಉಪಕಸಬನ್ನ ಅಳವಡಿಸಿಕೊಂಡು ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ. ಸಾಕಷ್ಟು ಅದರಿಂದ ಕೆಲವರು ಲಾಭ ಕಾಣ್ತಿದ್ದಾರೆ, ಕೆಲವರು ನಷ್ಟ ಅನುಭವಿಸ್ತೀವಿ ಅಂತಾರೆ. ರೈತರು ನಾವು ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಒಂದು ಆದಾಯ ಗಳಿಸಬೇಕು, ಲಾಭ ಕಾಣಬೇಕು ಅಂದರೆ ಈ ರಾಸುಗಳ ನಿರ್ವಹಣೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಸರ್? ತಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಈಗ ಸಾಧಾರಣವಾಗಿ ರೈತ ಬಾಂಧವರು ಹೈನೂರು ರಾಸುಗಳ ಸಾಕಣೆಯನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಮಿಶ್ರತಳಿ ಹಸುಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟುಕೊಂಡು ರೈತ ಬಾಂಧವರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದರೆ, ಮಿಶ್ರತಳಿ ರಾಸುಗಳನ್ನು ನಾವು ಸಾಕಣೆ ಮಾಡೋದರಿಂದ ಹೆಚ್ಚಿನ ಹಾಲು ಉತ್ಪಾದನೆಯನ್ನು ಪಡೆಯಬಹುದಾದಂಥ ಒಂದು ಅವಕಾಶ ಇದೆ. ಈಗ ಕೆಲವು ರೈತ ಬಾಂಧವರು ಕೇಳ್ತಾರೆ ನಮಗೆ, ಈಗ ಸ್ಥಳೀಯವಾದ ತಳಿಗಳನ್ನು ಇಟ್ಕೊಂಡು ನಾವು ಹೈನುಗಾರಿಕೆ ಮಾಡ್ಬೋದಾ ಅಂತ ಕೇಳ್ತಾರೆ. ಇವತ್ತು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಸ್ಥಳೀಯ ದನಗಳನ್ನು ಇಟ್ಕೊಂಡು ನಾವು ಹೈನುಗಾರಿಕೆ ಮಾಡೋಕ್ಕೆ ಹೋದರೆ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದರಿಂದ ರೈತರುಗಳಿಗೆ ಲಾಭನೂ ಆಗಲ್ಲ. ಅದನ್ನು ಬೇರೆ ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೊಳ್ಳೋದಾದರೆ, ಅದು ಸ್ಥಳೀಯ ದನಗಳನ್ನ ಇಟ್ಕೊಂಡು ನಾವು ಅನೇಕ ಕೃಷಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡು ಲಾಭ ಮಾಡ್ಕೋಬೋದು. ಆದರೆ ಹೈನುಗಾರಿಕೆ ಅಂತ ವಿಷಯ ಬಂದಾಗ ಇದು ಪ್ರತ್ಯೇಕವಾಗಿ ಹಾಲು ಉತ್ಪಾದನೆಗೆ ಮಾಡ್ತಕ್ಕಂಥ ಉದ್ಯೋಗ ಆಗಿರೋದ್ರಿಂದ ನಾವು ಮಿಶ್ರತಳಿ ಹಸುಗಳನ್ನು ಸಾಕಣೆ ಮಾಡಿ ನಾವು ಲಾಭವನ್ನು ಗಳಿಸೋಕ್ಕೆ ಮಾತ್ರ ಸಾಧ್ಯ ಇದೆ. ಇವತ್ತು ಕಾರಣ ಇಷ್ಟೇ, ಪ್ರತಿ ದಿವಸ ಕನಿಷ್ಠ ಅಂತಂದರೂ 10 ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿದರೆ ಅವರು ಮಾಡಿದಕ್ಕಂಥ ಕೂಲಿ ಅವರಿಗೆ ಒದಗುತ್ತೆ, ಅಂದರೆ ಲಾಭದಾಯಕವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿ ದಿವಸ 10 ಲೀಟರ್ ಹಾಲು ಅಂತಂದರೆ, ಒಂದು ಸೂಲ್ನಲ್ಲಿ ಒಂದು ಮಿಶ್ರತಳಿ ಹಸು ಒಬ್ಬ ರೈತ ಹಾಕಿದರೆ ಅಂತಂದರೆ ಕನಿಷ್ಠ ಅಂತಂದರೂ 3,000 ಲೀಟರ್ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೆ ಲಾಭದಾಯಕವಾಗಿ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ಹೈನುಗಾರಿಕೆಯನ್ನು ಯಾವ ರೀತಿ ಲಾಭದಾಯಕವಾಗಿ ತಗೊಂಡು ಹೋಗಬೇಕು ಅಂತಂದರೆ, 5 ಪಂಚಸೂತ್ರಗಳು ಅಂತಲೇ ಹೇಳ್ತೀವಿ ನಾವು. ಓಕೆ, ಸೂತ್ರಗಳು ಅಂದರೆ ಮುಖ್ಯವಾಗಿ ಒಂದು ಕರೆಕ್ಟಾಗಿರ್ತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅವುಗಳಿಗೆ ವೈಜ್ಞಾನಿಕ ವಸತಿ ಮತ್ತು ನಿರ್ವಹಣೆ ಮಾಡ್ತಕ್ಕಂಥದ್ದು, ಹಾಗೆ ಸಮತೋಲನ ಪಶು ಆಹಾರವನ್ನು ನೀಡತಕ್ಕಂಥದ್ದು, ರೋಗ ರುಜಿನಗಳಿಂದ ಅವುಗಳನ್ನು ಸಂರಕ್ಷಣೆ ಮಾಡಿ ನಂತರ ವ್ಯವಸ್ಥಿತವಾದ ಮಾರುಕಟ್ಟೆಯಲ್ಲಿ ಹಾಲನ್ನು ಮಾರ್ಕೆಟಿಂಗ್ ಮಾಡೋದು, ಇವು 5 ಪಂಚಸೂತ್ರಗಳನ್ನು ನಾವು ಅನುಸರಿಸಿದರೆ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೋಬೋದಾಗಿದೆ. ಈಗ ನಾವು ಕಂಡಂತೆ ನಮ್ಮ ಭಾಗದಲ್ಲಿ ರೈತ ಬಾಂಧವರು ಎಲ್ಲಿ ತುಂಬ ಎಡುತ್ತಾ ಇದ್ದಾರಪ್ಪ ಈ ಹೈನುಗಾರಿಕೆ ಮಾಡೋದ್ರಲ್ಲಿ ಅಂತಂದರೆ, ಅವರು ಮೊದಲನೇದಾಗಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಬರ್ತಾರೆ. ಆದರೆ ಮುಂದಿನ ಸ್ಟೆಪ್ ಏನಿದೆ ಅಂದರೆ, ವೈಜ್ಞಾನಿಕ ನಿರ್ಣಯ, ಒಂದು ಕೊಠಡಿ, ಅಂದರೆ ರೈತ ಬಾಂಧವರು ಸರಿಯಾಗಿ ವೈಜ್ಞಾನಿಕವಾಗಿ ನಾವು ಕಂಡಂತೆ ಕೊಠಡಿಯ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಉದಾಹರಣೆಗೆ, ಒಂದು ರಾಸಿಗೆ ಬೇಕಾಗಿರ್ತಕ್ಕಂಥ, ಒಂದು ಉತ್ತಮವಾಗಿರತಕ್ಕಂಥ 500 ರಾಸುಗೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶವನ್ನು ಅವ್ರು ಕೊಡಲ್ಲ. ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೀವಿ ಅಂತಂದರೆ, 400 ಕೆಜಿ ಇರತಕ್ಕಂಥ ಒಂದು ಹಸುವಿಗೆ ಅಥವಾ ಪ್ರಾಣಿಗೆ ಸುಮಾರು 60 ಚದರಡಿ ಜಾಗವನ್ನು ನೀಡಬೇಕು ಅಂತ ಹೇಳ್ತೀವಿ. ಹಾಗೆ ಸುಮಾರು 700-800 ಘನ ಅಡಿ ಉಸಿರಾಟದ ಜಾಗವನ್ನು ಸಹ ನಾವು ಒದಗಿಸ್ಬೇಕು ಕೊಠಡಿಗಳೊಳಗಡೆ. ಇದು ನಾವು ನೋಡಿದಂತೆ ಈಗ ರೈತ ಬಾಂಧವರು ಏನು ತಿಳ್ಕೊಂಡಿದ್ದಾರೆ, ಮಲ್ಕೊಳ್ಳೋಕ್ಕೆ ಮತ್ತು ನಿಂತ್ಕೊಳ್ಳೋಕ್ಕೆ ಜಾಗ ಇದ್ದರೆ ಸಾಕು ನಾವು ಹಸುಗಳನ್ನು ಕಟ್ಕೋಬೋದು ಅಂತ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದು ಆಗಲ್ಲ, ಅದು ಸೂಕ್ತವಾದ ಸ್ಥಳಾವಕಾಶ, ಅದರಲ್ಲೂ ಮುಖ್ಯವಾಗಿ ಉಸಿರಾಟದ ಜಾಗ ಭಾಳ ಇಂಪಾರ್ಟೆಂಟ್ ಪ್ರತಿ ಹಸುವಿಗೆ. ನಾವು ಹೇಳಿದ ಹಾಗೆ 700-800 ಘನ ಅಡಿ ಉಸಿರಾಟದ ಜಾಗ ಇರಬೇಕು ಅಂತಂದರೆ, ನಾವು 60 ಚದರಡಿ ಜಾಗ ಕೊಡಬೇಕು. ಶೆಡ್ಡಿನ ಎತ್ತರ ಸುಮಾರು 15 ಅಡಿ ಎತ್ತರ ಇದ್ದರೆ ನಮಗೆ 800 ಘನ ಅಡಿ ಸ್ಥಳ ಇದು ಉಸಿರಾಟದ ಜಾಗ ಸಿಗುತ್ತೆ. ಕಾರಣ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈಗ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಸು ಸಾಕಷ್ಟು ಮೇವನ್ನು ತಿಂತದೆ. ಅಂದರೆ ಸುಮಾರು ಒಂದು 25-30 kg ಮೇವನ್ನು ತಿಂದು ಅದರ ಜೊತೆಗೆ ದಾಣಿ ಮಿಶ್ರಣವನ್ನು ತಿನ್ನೋದರಿಂದ ಅದಷ್ಟನ್ನು ಜೀರ್ಣ ಮಾಡ್ಕೋಬೇಕು ಅಂತಂದರೆ ಶುದ್ಧವಾದ ಗಾಳಿಯ ಅವಶ್ಯಕತೆ ತುಂಬ ಇರುತ್ತೆ. ಈ ಶುದ್ಧವಾದ ಗಾಳಿ ರಾಸುಗೆ ಸಿಗಲಿಲ್ಲ ಅಂತಂದರೆ ನಾವು ಎಂಥ ಒಳ್ಳೆಯ ಆಹಾರವನ್ನು ಕೊಟ್ಟರೂ ಸಹ ಅದು ಸರಿಯಾಗಿ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ, ಅದರಿಂದ ನಮಗೇನು ಲಾಭ ಬರೋದಿಲ್ಲ. ಆ ಕಾರಣದಿಂದ ನಾವೇನು ಹೇಳ್ತೀವಿ ಅಂತಂದರೆ, ಗಾಳಿ ಅಂದರೆ ಉಸಿರಾಟದ ಜಾಗ ಕರೆಕ್ಟಾಗಿತ್ತು ಅಂತಂದರೆ ರಾಸುವಿಗೆ ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಈ ಕಾರಣಕ್ಕೆ ಏನು ಹೇಳ್ತೀವಿ ಅಂದರೆ, ವೈಜ್ಞಾನಿಕ ನಿರ್ವಹಣೆಯಲ್ಲಿ ಹೊರಗಡೆಯಿಂದ ಗಾಳಿ ಹರಿದಾಡಬೇಕು, ಅಂದರೆ ಈ ಕ್ರಾಸ್ ಏರೇಷನ್ ಇರಬೇಕು ಅಂತ ಹೇಳ್ತೀವಿ. ಗಾಳಿಯಿಂದ ಒಂದು ಸರಿ ಶೆಡ್ ಒಳಗಡೆ ಬಂದರೆ ಮತ್ತೆ ಅದು ಹೊರಗಡೆ ಹೋಗ್ತಾ ಇರಬೇಕು. ಕಾರಣ ಇಷ್ಟೇ, ಸಾಕಷ್ಟು ಅನಿಲಗಳು ಅಂದರೆ ಜೈವಿಕ ಅನಿಲಗಳು ಕೊಠಡಿ ಒಳಗಡೆ ಉತ್ಪತ್ತಿಯಾಗೋದ್ರಿಂದ ಅನಿಲಗಳು ತುಂಬ ಆಕ್ಸಿಜನ್ನ ಪ್ರಮಾಣವನ್ನು ಕಡಿಮೆ ಮಾಡಿ ರಾಸುಗಳಿಗೆ ತೊಂದರೆ ಮಾಡ್ತವೆ. ಹಾಗಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಸಾಕಷ್ಟು ಉಸಿರಾಟದ ಜಾಗ ಕೊಡಬೇಕು, ಏರಳವಾಗಿ ಆಕ್ಸಿಜನ್ ಅಂದರೆ ಆಮ್ಲಜನಕ ಶೆಡ್ ಒಳಗಡೆ ಬರ್ತಕ್ಕಂಥ ಪ್ರಮೇಯ ಇದ್ದರೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರಾಸು ಒತ್ತಡ ಇಲ್ಲದಲೇ ಹಾಲು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರ ಜೊತೆಗೆ ವೈಜ್ಞಾನಿಕ ಕೊಠಡಿ ನಿರ್ವಹಣೆಯಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ರಬ್ಬರ್ ರಾಸಿಗೆಯನ್ನು ನಾವು ಹಾಕಬೇಕು ಅಂತ ಹೇಳ್ತೀವಿ. ಕಾರಣ ಇಷ್ಟೇ, ರಬ್ಬರ್ ರಾಸಿಗೆಯಿಂದ ಏನೇನು ಅನುಕೂಲಗಳಿದ್ದಾವೆ ಅಂತಂದರೆ, ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಕೊಠಡಿ ಒಳಗಡೆ ಸಾಕಷ್ಟು ಶಾಖ ಉತ್ಪತ್ತಿಯಾಗೋದ್ರಿಂದ ರಾಸುಗಳಿಗೆ ಒತ್ತಡ ಉಂಟಾಗಿ ಹಾಲು ಉತ್ಪಾದನೆ ಕುಂಠಿತ ಆಗುತ್ತೆ. ಕಾರಣ ಇಷ್ಟೇ, ಸಾಕಷ್ಟು ಮೇವನ್ನು ತಿಂದಿರುತ್ತೆ, ಒಳಗಡೆ ಶಾಖ ಉತ್ಪತ್ತಿ ಆಗಿರುತ್ತೆ, ಬೇಸಿಗೆ ಆಗಿರೋದ್ರಿಂದ ಒಳಗಡೆ ಇರತಕ್ಕಂಥ ಶಾಖವನ್ನು ಚರ್ಮದ ಮುಖಾಂತರ ಹೊರಗಾಕೋಕ್ಕಾಗೋದಿಲ್ಲ. ಯಾಕೆಂತಂದರೆ 500 ರಾಸುಗಳಲ್ಲಿ ಅದರಲ್ಲೂ ಮಿಶ್ರತಳಿ ಹಸುಗಳಲ್ಲಿ ಬೆವರು ಗ್ರಂಥಿಗಳು ತುಂಬ ಕಡಿಮೆ ಇರ್ತವೆ. ಆ ಕಾರಣದಿಂದಾಗಿ ಅದಕ್ಕೆ ತೊಂದರೆ ಆಗುತ್ತೆ. ಈ ಒತ್ತಡವನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಸೂಕ್ತವಾಗಿರ್ತಕ್ಕಂಥ ಕೊಠಡಿ ನಿರ್ಮಾಣ ಮಾಡ್ಕೋಬೇಕು. ಬೇಸಿಗೆನಲ್ಲಿ ಮುಖ್ಯವಾಗಿ ಅವಕ್ಕೆ ಫಾಗರ್ಸ್ ಅಂತ ಆಗ್ತಾರೆ, ಅಂದರೆ ಮೇಲ್ಗಡೆಯಿಂದ ನೀರು ಚಿಮುಕಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಅದರ ಅವಶ್ಯಕತೆ ಇಲ್ಲ ಅಂದರೆ ಕಿಟಕಿಗಳಿಗೆ ಒಂದು ಗೋಣಿ ಚೀಲವನ್ನು ನೀರಲ್ಲಿ ನೆನೆ ಹಾಕಿ ಅದನ್ನು ಇಡೋದರಿಂದ ಶೆಡ್ಡನ್ನು ತಂಪಾಗಿಡ್ಬೋದು. ಹಾಗೆ ಈಗಾಗಲೇ ಹೇಳಿದಂಗೆ ರಬ್ಬರ್ ರಾಸಿಗೆಯಿಂದ ನಾವು ಕೆಳಗಡೆ ಇರತಕ್ಕಂಥ ನೆಲದ ಶಾಖವನ್ನು ಸಹ ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಏನಾಗುತ್ತೆ ಅಂದರೆ, ಈ ರಬ್ಬರ್ ಮ್ಯಾಟನ್ನು ಉಪಯೋಗಿಸೋದ್ರಿಂದ ಬೇಸಿಗೆ ಕಾಲದಲ್ಲಿ ಸಾಧಾರಣವಾಗಿ ನೀರಿನ ಅಭಾವ ಇರುತ್ತೆ. ಈಗ ಕಡಿಮೆ ನೀರಿನಲ್ಲಿ ಕಡಿಮೆ ಸಮಯದಲ್ಲಿ ನಾವು ಈ ರಬ್ಬರ್ ರಾಸಿಗೆ ಉಪಯೋಗಿಸಿದರೆ ಸ್ವಚ್ಛತೆ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ, ಯಾವುದೇ ರೋಗ ರುಜಿನಗಳು ಹೆಚ್ಚಾಗಿ ಹರಡೋದಿಲ್ಲ. ಆ ಕಾರಣಕ್ಕಾಗಿ ನಾವು ರಬ್ಬರ್ ರಾಸಿಗೆಗಳನ್ನು ನಾವು ಬಳಸೋದರಿಂದ ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈಗಾಗಿದ್ರೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಈ ಮೂರು ಕಾಲದಲ್ಲೂ ನಿರ್ವಹಣೆ ಒಂದೇ ಥರ ಇರುತ್ತಾ ಅಥವಾ ಬೇರೆ ಬೇರೆ ಥರ ಇರುತ್ತೆ ಸರ್? ಹೇಳಿದಾಗೆ ಈಗ ಬೇಸಿಗೆ ಕಾಲದಲ್ಲಿ ಸಾಧಾರಣವಾಗಿ ನಾವೇನು ಹೇಳ್ತೀವಿ ಅಂದರೆ, ಒಂದು ಹಸು ಭಾಳ ಅಂದರೆ ಕಂಫರ್ಟಬಲ್ ಆಗಿರಬೇಕು ಅಂತಂದರೆ, ಅದು ಚೆನ್ನಾಗಿರಬೇಕು ಅಂತಂದರೆ 15-28 degrees Celsius ಉಷ್ಣಾಂಶ ಇರಬೇಕು ಅಂತ. ಇತ್ತೀಚಿನ ದಿನಮಾನಗಳಲ್ಲಿ ಉಷ್ಣಾಂಶ ಬೇಸಿಗೆನಲ್ಲಿ ಜಾಸ್ತಿ ಇರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಅತಿ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗಳಿಗೆ ಜಾಸ್ತಿ ಉಷ್ಣತೆ ಆದರೆ ಒತ್ತಡ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಏನು ಹೇಳ್ತೀವಿ ಅಂದರೆ, ಕೆಲವೊಂದು ನಿರ್ವಹಣಾ ಕ್ರಮಗಳಿಂದ ಈ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಚಳಿಗಾಲದಲ್ಲಿ ನೀವು ಹೇಳಿದಂಗೆ ಉಷ್ಣಾಂಶದ ಸಮಸ್ಯೆ ಇರೋದಿಲ್ಲ. ಚಳಿಗಾಲದಲ್ಲಿ ಇನ್ನೊಂದು ಏನಪ್ಪ ಅಂದರೆ, ವಿಪರೀತ ಚಳಿ ಆದರೆ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ, ಚಳಿಗಾಲದಲ್ಲೂ ಸಹ ರಾಸುಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ನೀವೆಲ್ಲ ಕೇಳಿರ್ಬೋದು. ಯಾಕೆ ಅಂತಂದರೆ, ಈ ತುಂಬ ಚಳಿನೂ ಸಹ ಹಸುಗಳು ತೊಳ್ಕೊಳ್ಳೋಕ್ಕಾಗಲ್ಲ, ಅಥವಾ ತುಂಬ ಜಾಸ್ತಿ ಬೇಸಿಗೆ ಅಂದರೆ ಉಷ್ಣಾಂಶ ಇದ್ದರೂ ಸಹ ಅವಕ್ಕೆ ಅನಾನುಕೂಲ ಆಗುತ್ತೆ. ಈ ಕಾರಣದಿಂದ ನಾವು ಬೇಸಿಗೆನಲ್ಲೂ ಸಹ ನಿರ್ವಹಣೆ ಕೆಲವನ್ನು ಮಾಡಬೇಕಾಗತ್ತೆ, ಚಳಿಗಾಲದಲ್ಲೂ ಸಹ ಅವುಗಳನ್ನು ಬೆಚ್ಚಗಿಡ್ತಕ್ಕಂಥದ್ದು, ಅವುಗಳಿಗೆ ಶುದ್ಧವಾಗಿರ್ತಕ್ಕಂಥ ಬೆಚ್ಚನೆಯ ನೀರನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ಮಾಡಬೇಕಾಗತ್ತೆ. ಈ ಹೈನುಗಾರಿಕೆಯಲ್ಲಿ ಮಿಶ್ರತಳಿ ಹಸುಗಳು ಮತ್ತು ನಮ್ಮ ಈ ದೇಶಿ ತಳಿ ಹಸುಗಳು ಅಂತೆಲ್ಲ ಹೇಳಿದ್ರಿ ಸರ್, ಈಗ ನಮ್ಮ ರೈತರು ಲಾಭ ಕಾಣಬೇಕಂದ್ರೆ ಈ ಮಿಶ್ರತಳಿ ಹಸುಗಳನ್ನ ಸಾಕಾಣಿಕೆ ಮಾಡಿದಾಗ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ, ಮತ್ತು ಒಂದು ಲಾಭದಾಯಕವಾಗಿ ಈ ಹೈನು ಕೃಷಿಯನ್ನು ಮಾಡ್ಬೋದು ಅಂತೀರಾ? ಹೌದು, ಈಗ ನಿಮ್ಗೆ ಹೇಳಿದಾಗೆ ಯಾರೇ ಒಬ್ಬ ರೈತರು ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಹೈನುಗಾರಿಕೆ ಅನ್ನೋದು ಒಂದು ಉದ್ಯೋಗ. ಅದು ಒಂದು ಉದ್ಯೋಗ ಮಾಡಬೇಕು ಅಂತಂದರೆ ಅವರು ಅದರಿಂದ ಲಾಭವನ್ನು ಪಡ್ಕೊಳ್ಳೇಬೇಕು, ಯಾಕೆಂದರೆ ಅದರ ಜೀವನೋಪಾಯ ಅದು ಅವ್ರದ್ದು. ಆ ಕಾರಣದಿಂದ ನಾವೇನು ಹೇಳ್ತೀವಿ ಅಂತಂದರೆ, ಕನಿಷ್ಠ ಪಕ್ಷ ಒಂದು ಸೂಲ್ನಲ್ಲಿ ಅಂದರೆ 305 ದಿವಸಕ್ಕೆ ಒಂದು ಸೂಲು ಅಂತ ಕರಿತೀವಿ, ಆ ಸೂಲ್ನೊಳಗಡೆ ಯಾವ ರೈತರು 300 liter ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ತಾರೋ ಅವರಿಗೆ ಗ್ಯಾರಂಟಿ ಈ ಹೈನುಗಾರಿಕೆ ಲಾಭದಾಯಕ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಕೊಠಡಿಯ ನಿರ್ವಹಣೆಯೂ ಇರುತ್ತೆ, ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಹಾರದ ನಿರ್ವಹಣೆ. ಯಾಕೆಂತಂದರೆ, ನಮಗೆ ಏನೇ ಹೈನುಗಾರಿಕೆಯಲ್ಲಿ ಲಾಭ ನಷ್ಟವನ್ನು ನಾವು ಪಡ್ಕೋಬೇಕು ಅಂತಂದರೆ, ಈ ಆಹಾರದ ನಿರ್ವಹಣೆ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಇದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ಎಲ್ಲ ರೈತರುಗಳಿಗೂ ನಾವು ಸಮತೋಲನವಾಗಿರ್ತಕ್ಕಂಥ ಅಂದರೆ ದಾಣಿ ಮಿಶ್ರಣ ಅಂತಲ್ಲ, ಸಮತೋಲನವಾಗಿರತಕ್ಕಂಥ ಹಸಿರು ಮೇವು, ಒಣಮೇವು, ತಿಂಡಿ ಇವೆಲ್ಲವನ್ನು ನಾವು ಸಮತೋಲನ ಮಾಡಿ ರಾಸುಗಳಿಗೆ ನೀಡಿದರೆ ಲಾಭದಾಯಕ ಇದೆ. ಈಗ ಸಮತೋಲನ ಆಹಾರವನ್ನು ನೀಡೋದ್ರಿಂದ ಏನೇನು ಲಾಭ ಇದೆ ಅಂತ ಹೇಳೋದಾದರೆ, ಒಂದು, ಉತ್ಪಾದನಾ ವೆಚ್ಚವನ್ನು ನಾವು ಕಡಿಮೆ ಮಾಡೋದು. ಯಾಕೆಂದರೆ ಇವತ್ತು ಪ್ರತಿ ಲೀಟ್ರ್ ಹಾಲು ಉತ್ಪಾದನೆ ವೆಚ್ಚ ರೈತರದು ಜಾಸ್ತಿ ಇದೆ, ಸುಮಾರು 25-30 ರೂಪಾಯಿ ತನಕಲೂ ಖರ್ಚು ಮಾಡ್ಕೋತಾದ್ರೆ ಒಂದು ಲೀಟ್ರ್ ಹಾಲು ಉತ್ಪಾದನೆಗೆ. ನಾವೇನು ಹೇಳ್ತೀವಿ ಅಂತಂದರೆ, ವೈಜ್ಞಾನಿಕವಾಗಿ ನೀವು ಮಾಡಿ ಸಮತೋಲನ ಆಹಾರನ ಪಶು ಆಹಾರನ ಬಳಸಿದ್ದೇ ಆದರೆ ಸುಮಾರು 12 ರೂಪಾಯಿಗೆ ಒಂದು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ವಿ. ಇದರ ಜೊತೆಗೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡೋದ್ರ ಜೊತೆಗೆ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು, ಗುಣಮಟ್ಟದ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು, ರಾಸುವಿನಲ್ಲಿ ಆರೋಗ್ಯ ಸುಧಾರಣೆ ಚೆನ್ನಾಗಾಗುತ್ತೆ, ಸಂತಾನೋತ್ಪತ್ತಿ ಸಮಸ್ಯೆಗಳು ತುಂಬ ಕಡಿಮೆ ಆಗುತ್ತೆ. ಅದಲ್ಲದೆ ವಾತಾವರಣಕ್ಕೆ ನಾವು ಈಗ ರಾಸುಗಳನ್ನು ಸಾಕೋದ್ರಿಂದ ಅನೇಕ ಜೈವಿಕ ಅನಿಲಗಳು, ಅದರಲ್ಲೂ ಮುಖ್ಯವಾಗಿ ಮೀಥೇನ್ ಬಿಡುಗಡೆ ಜಾಸ್ತಿ ಆಗ್ತೈತೆ. ಸಮತೋಲನ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಮೀಥೇನ ಪ್ರಮಾಣವನ್ನು ನಾವು ಕಡಿಮೆ ಮಾಡೋಕ್ಕೆ ಅವಕಾಶ ಇದೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಅಂತ ಭಾಳ ಸಾಕಷ್ಟು ಕಡೆ ಇದ್ರ ಬಗ್ಗೆ ಪ್ರಸ್ತಾಪ ನಡೀತಾ ಇರುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಎಲ್ಲ ಚರ್ಚೆಗಳು ನಡೀತಾ ಇರುತ್ತೆ. ನಮ್ಮ ದೇಶದಲ್ಲಿ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಆಮೇಲೆ ನಾವು ಭತ್ತದ ಗದ್ದೆಗಳನ್ನು ಜಾಸ್ತಿ, ನಮ್ಮ ಡ್ಯಾಮ್ಗಳು ಇರೋದ್ರಿಂದ ನಮ್ಮ ದೇಶದಲ್ಲಿ ಮೀಥೇನ್ ಅನಿಲ ತುಂಬ ಉತ್ಪಾದನೆ ಆಗ್ತದೆ ಅಂತ ವಿದೇಶಗಳು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಸಮತೋಲನ ಆಹಾರ ಬಳಸೋದ್ರಿಂದ ಮೀಥೇನ್ ಅನಿಲ ಉತ್ಪಾದನೆಯನ್ನು ಕಡಿಮೆ ಮಾಡಿ ನಾವು ಒಂದು ಈ ಪ್ರಪಂಚಕ್ಕೆ ಒಂದು ಕಾಂಟ್ರಿಬ್ಯೂಷನ್, ಅಂದರೆ ಎಲ್ಲ ವಿಶ್ವಗಳು ಸಹ ಇದರ ಬಗ್ಗೆ ಕೆಲಸ ಮಾಡಿದರೆ ಮಾತ್ರ ನಮ್ಮ ಜಾಗತಿಕ ತಾಪಮಾನವನ್ನು ನಿಯಂತ್ರಣಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಈ ಸಮತೋಲನ ಆಹಾರ ಅನ್ನೋದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಈಗ ಇದರಿಂದ ಅನೇಕ ಅನುಕೂಲಗಳಿದ್ದಾವೆ ಅಂತ ಹೇಳಿದ್ವಿ. ಇದರ ಜೊತೆಗೆ ನಾವೇನು ಹೇಳ್ತಿದ್ದೀವಿ ಅಂತಂದರೆ, ಸಮತೋಲನ ಆಹಾರ ಕೊಡೋದು ಮತ್ತು ಈಗ ನೀರನ್ನು ಸಹ ಅಷ್ಟೇ, ಒಂದು ಶುದ್ಧವಾಗಿರ್ತಕ್ಕಂಥ ನೀರನ್ನು ನಾವು ಹೈನುರಾಸಿಗೆ ಮಾಡ್ತಕ್ಕಂಥ ರೈತ ಬಾಂಧವರು ಕೊಡಬೇಕಾಗತ್ತೆ. ಈಗ ನಾವೇನು ಹೇಳ್ತೀವಿ ಅಂತಂದರೆ, ಸಮತೋಲನ ಈಗ ನೀರಿನ ಎಷ್ಟು ಕೊಡಬೇಕು ಅಂತ ಯಾರಾದರೂ ನಮ್ಮನ್ನು ಕೇಳಿದರೆ, ಸಾಧಾರಣವಾಗಿ 1 ಲೀಟ್ರ್ ಹಾಲು ಉತ್ಪಾದನೆ ಮಾಡಲಿಕ್ಕೆ 4 ಲೀಟ್ರ್ನ ನೀರಿನ ಅವಶ್ಯಕತೆ ಇರುತ್ತೆ. ಅಂದರೆ ಒಂದು 10 ಲೀಟ್ರ್ ಪ್ರತಿ ದಿವಸ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಹಸುವಿಗೆ 40 ಲೀಟ್ರ್ ಬರೀ ಹಾಲು ಉತ್ಪಾದನೆಗೆ ಬೇಕಾಗುತ್ತೆ. ಹಾಗೆ ಒಂದು ಆ ಹಸುವಿನ ದೇಹದ ನಿರ್ವಹಣೆಗೆ ಸುಮಾರು ಈಗ 400 ಕೆಜಿ ತೂಕ ಐತೆ ಅಂದರೆ 10%, ಅಂದರೆ ಯಾವುದೇ ಒಂದು ಪ್ರಾಣಿಯ 10% ಏನು ತೂಕ ಇರುತ್ತೋ ಅಷ್ಟು ನೀರನ್ನು ದೇಹದ ನಿರ್ವಹಣೆ ಕೊಡಬೇಕಾಗತ್ತೆ. 400 ಕೆಜಿ ಇರತಕ್ಕಂಥ ಹಸುವಿಗೆ ಸುಮಾರು 40 ಲೀಟ್ರ್ ಹಾಲನ್ನು, ಹಾಗೆ ಒಟ್ಟಾಗಿ ನಾವು ಒಂದು ಹೈನುಗಾರಿಕೆ ಮಾಡ್ತಕ್ಕಂಥ ರಾಸುಗೆ 400 ಕೆಜಿ ತೂಕ ಇರತಕ್ಕಂಥ, ಪ್ರತಿ ದಿವಸ 10 ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗೆ 75-80 ಲೀಟರ್ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡಬೇಕಾಗತ್ತೆ. ಈ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಬೇಸಿಗೆ ಕಾಲದಲ್ಲಿ ಕಲುಷಿತ ನೀರನ್ನು ಕುಡಿಯೋದೇ ಜಾಸ್ತಿ. ಈಗ ಹೊರಗಡೆ ರಾಸುಗಳನ್ನು ಮೇಲಿಕ್ಕೆ ಬಿಡ್ತಾರೆ, ಅವುಗಳಿಗೆ ನೀರು ಸಿಗಲಿಲ್ಲ ಅಂದರೆ ತಕ್ಷಣವೇ ಎಲ್ಲಾದರೂ ಒಂದು ಗುಂಡಿನಲ್ಲಿ ನೀರು ನಿಂತಿರತಕ್ಕಂಥವನ್ನು ಕೊಡೋದು, ಅನೇಕ ಸಮಸ್ಯೆಗಳು ಅಂದರೆ ರೋಗ ರುಜಿನಗಳು ಈ ರೀತಿಯೂ ಸಹ ಹರಡ್ತವೆ. ಈಗ ಸಾಕಷ್ಟು ಥರದ ಕಾಯಿಲೆಗಳಿಗೂ ಬರೋಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ, ಶುದ್ಧವಾದ ನೀರನ್ನು ಯಾರು ನೀಡ್ತಾರೋ ಅಂಥವರಿಗೆ ಸಮಸ್ಯೆಗಳು ಕಡಿಮೆ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಹೈನುಗಾರಿಕೆಯಲ್ಲಿ ಒಂದು ಸಮತೋಲನ ಆಹಾರ ಕೊಡ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥ ನೀರು ಕೊಡ್ತಕ್ಕಂಥದ್ದು, ಕೊಠಡಿಯನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಸರ್, ನಾವು ಸಾಕಷ್ಟು ಜನ ರೈತರನ್ನು ಮಾತಾಡಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಹೈನುಗಾರಿಕೆ ಲಾಭ ತಂದು ಕೊಡ್ತಾ ಇಲ್ಲ, ಹಾಲಿನ ಇಳುವರಿ ಬರ್ತಾ ಇಲ್ಲ ಅಂತ. ರೈತರು ಈ ಬರೀ ಸಮತೋಲನ ಆಹಾರದ ಕಡೆನೆ ಹೆಚ್ಚು ಗಮನ ಕೊಡಬೇಕಾಗತ್ತೆ, ಮತ್ತೆ ಇಲ್ಲಿ ಆರೋಗ್ಯ ನಿರ್ವಹಣೆಯಲ್ಲೂ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ರೈತರು? ತಮಗೆ ಈಗಾಗಲೇ ತಿಳಿಸಿದ ಹಾಗೆ ಪಂಚಸೂತ್ರಗಳು ಅಂತ ಏನು ಹೇಳಿದ್ವಿ ಅಂದರೆ, ಎಲ್ಲ ತಳಿಯೂ ಸಹ ಇಂಪಾರ್ಟೆಂಟೆ, ಆಹಾರ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ, ಆನಂತರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಸಹ ಮುಖ್ಯ. ಇದೆಲ್ಲ ಆದಮೇಲೆ ರೋಗ ರುಜಿನಗಳಿಂದ ಅಂದರೆ ಸಾಕಷ್ಟು ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಕೇಳಿರ್ಬೇಕು, ಚರ್ಮಗಂಟು ರೋಗ ಅನ್ನೋದು ರೈತರುಗಳನ್ನು ಬಾಧಿಸ್ತಾ ಇದೆ. ಇದು ಒಂಥರ ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ. ಈ ಒಂದು ಕಾಯಿಲೆ ಆಲಫೆಸಡನ್ನು ನಮ್ಮ ದೇಶದಲ್ಲಿ ಈಗ ಕಾಣಿಸ್ಕೊಂಡಿದೆ. ಇಲಾಖೆಯವರು ಸಾಕಷ್ಟು ಪ್ರಯತ್ನ ಮಾಡಿ ಇದನ್ನು ಲಸಿಕೆ ಕಾರ್ಯಕ್ರಮದಿಂದ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ನೋಡ್ತಾರೆ. ಆದಾಗ್ಯೂ ಸಹ ಕೆಲವು ರೈತ ಬಾಂಧವರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಲೋಕಲ್ ತಳಿ ದನಗಳು, ಮಿಶ್ರ ತಳಿ ದನಗಳು ಎಲ್ಲವೂ ಸಹ ಈ ರೋಗಕ್ಕೆ ತುತ್ತಾಗಿ ಮರಣ ಹೊಂದಿದ್ದಾವೆ. ತುಂಬ ರಾಸುಗಳನ್ನು ನಮ್ಮ ರೈತ ಬಾಂಧವರು ಕಳ್ಕೊಂಡಿದ್ದಾರೆ. ಇದಕ್ಕೇನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ ಇದಕ್ಕೆ ವ್ಯಾಕ್ಸಿನ್ ಅಂತ ಅಂದರೆ, ಇದು ಒಂದು ಮೈಲು ಅಂದರೆ ಪಾಕ್ಸ್ ಅಂತ ಹೇಳ್ತಾರೆ ಇದನ್ನು, ಇಂಗ್ಲೀಷ್ನಲ್ಲಿ ಪಾಕ್ಸ್ ಅಂತಾರೆ. ಈ ಮೈಲನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಿಂದ ಸೂಕ್ತವಾದ ವ್ಯಾಕ್ಸಿನೇಷನ್ ಅಂದರೆ ಚುಚ್ಚುಮದ್ದು ನೀಡೋದ್ರ ಮುಖಾಂತರ ಇದನ್ನು ನಿಯಂತ್ರಣ ಮಾಡಬೇಕು. ಅದರ ಜೊತೆಗೆ ಈಗ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣದಡಿ ಕಾಲುಬಾಯಿ ಬೇನೆ ರೋಗಗಳಿಗೂ ಸಹ ಎಲ್ಲ ಕಡೆ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಕಂದು ರೋಗದ ಬಗ್ಗೆಯೂ ಸಹ ನಮ್ಮ ಇಲಾಖೆ ವತಿಯಿಂದ 4 ತಿಂಗಳಿಂದ ಹಿಡಿದು 8 ತಿಂಗಳಿರ್ತಕ್ಕಂಥ ಹೆಣ್ಣುಗರುಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತಾರೆ. ಇವೆಲ್ಲವನ್ನು ರೈತ ಬಾಂಧವರು ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಅವರು ತಮ್ಮ ಜಾನುವಾರುಗಳನ್ನು ರಕ್ಷಣೆ ಮಾಡ್ಕೋಬೇಕು. ಯಾಕೆ ಅಂದರೆ ಜಾನುವಾರುಗಳು ನಮ್ಮ ದೇಶದ ಸಂಪತ್ತು, ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರೋದ್ರಿಂದ ಈ ಲಸಿಕಾ ಕಾರ್ಯಕ್ರಮಕ್ಕೆ ಅವರು ಪ್ರೋತ್ಸಾಹಿಸಬೇಕು. ನಾವು ಸಹ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಅನೇಕ ರೈತರಿಗೆ ಈ ಥರದ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಹೆಚ್ಚಿನ ವಿವರಗಳನ್ನು ರೈತರುಗಳು ನಮ್ಮ ಕೇಂದ್ರಕ್ಕೆ ಬಂದು ಪಡ್ಕೊಳ್ತಾ ಇದ್ದಾರೆ. ಇದು ಒಂದು ಇತ್ತೀಚಿನ ದಿನದ ಈ ನಾವು ಹೇಳಿದೆಲ್ಲ ಚರ್ಮಗಂಟು ರೋಗ ಭಾಳ ಬಾಧಿಸ್ತಾ ಇರೋದ್ರಿಂದ ರೈತ ಬಾಂಧವರು ಹೆಚ್ಚಿನ ಎಚ್ಚರಿಕೆ ವಹಿಸ್ಕೊಂಡು ಮಾಡಬೇಕು ಅಂತ ನಾನು ನಮ್ಮ ಕೇಂದ್ರದ ವತಿಯಿಂದ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ಈ ಚರ್ಮಗಂಟು ರೋಗದ ಬಗ್ಗೆ ಹೇಳ್ತಾ ಇರೋದ್ರಿಂದ ಸಾಕಷ್ಟು ಜನರಲ್ಲಿ ಆತಂಕ ಮೂಡಿಸೈತೆ. ಇದು ಇದೇನು ಸಾಂಕ್ರಾಮಿಕ ರೋಗನ ಅಥವಾ ಊರಲ್ಲಿ ಒಂದು 8-10 ಜಾನುವಾರುಗಳಿಗೆ ಬಂದಿದ್ರೆ ಅವರು ಯಾವ ರೀತಿ ಜಾಗ್ರತೆ ವಹಿಸಬೇಕಾಗತ್ತೆ ರೈತರು? ತಮಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಕೇಳಿರ್ಬೋದು, ಇದಕ್ಕೆ ನಾವೇನು ಹೇಳ್ತೀವಿ, ಇವುಗಳು ಈ ವೆಕ್ಟರ್ಸ್ ಅಂತ ಕರೀತಾರೆ. ಅಂದ್ರೆ ಈ ಸೊಳ್ಳೆ, ನೊಣ, ಏನೇನು ಎಕ್ಟೋಪ್ಯಾರಾಸೈಟ್ಸ್ ಅಂದ್ರೆ ಹೊರಪರತಂತ್ರ ಜೀವಿಗಳು ಏನೇನಿದಾವೋ ಇವುಗಳ ಮುಖಾಂತರ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡಲಿಕ್ಕೆ ಅವಕಾಶ ಐತಿದೆ. ಹಾಗಾಗಿ ನಾವು ಎಲ್ಲ ಈಗ ಪಂಚಾಯಿತಿ ವತಿಯಿಂದ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ತಾಲೂಕು ಪಂಚಾಯಿತಿ ವತಿಯಿಂದ ಗ್ರಾಮಗಳನ್ನು ಎಲ್ಲೆಲ್ಲಿ ನೀರು ನಿಂತ್ಕೊಂಡಿರ್ತಕ್ಕಂಥ ಜಾಗಗಳಿದ್ದಾವೆ, ಕೊಳಚೆ ಪ್ರದೇಶಗಳಲ್ಲೆಲ್ಲ ಈ ಸೊಳ್ಳೆಗಳನ್ನು ನೊಣಗಳನ್ನು ನಿಯಂತ್ರಣ ಮಾಡೋಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರದವರು ಇಲಾಖೆ ವತಿಯಿಂದ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ಈ ಸೊಳ್ಳೆಗಳಿಂದ ನೊಣಗಳಿಂದ ಒಂದು ಪ್ರಾಣಿಯಿಂದ ಒಂದು ಪ್ರಾಣಿಗೆ ಹರಡಕ್ಕೆ ತುಂಬ ಅವಕಾಶ ಇದೆ. ಹಾಗಾಗಿ ಅವುಗಳನ್ನು ನಿಯಂತ್ರಣ ಮಾಡಬೇಕು. ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚುಚ್ಚುಮದ್ದು ಕಾರ್ಯಕ್ರಮ ಇದಕ್ಕೆ ಸರಿಯಾದ ಉತ್ತರ ಪರಿಹಾರ. ಹಾಗಾಗಿ ರೈತ ಬಾಂಧವರು ಇದನ್ನ ಮುಂದಿನ ದಿನಗಳಲ್ಲಿ ಕೇಳಿ ಪಡ್ಕೊಬಿಡಕು. ಆ ಮುಂಜಾಗ್ರತಾ ಕ್ರಮ ಅಂತಂದ್ರೆ ಮುಂಚಿತವಾಗಿ ಇದನ್ನ ತಿಳ್ಕೊಂಡು ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಲಾಭದಾಯಕ ಆಗುತ್ತೆ ರೈತ ಬಾಂಧವರಿಗೆ. ಇದಕ್ಕೆ ಗಾಬರಿ ಪಡೋಂಥದ್ದೇನಿಲ್ಲ, ಇದು ಒಂದು ವೈರಸ್ ಕಾಯಿಲೆ. ಈ ವೈರಸ್ ಕಾಯಿಲೆಗಳಿಗೆ ಯಾವುದೇ ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ. ಹಾಗಾಗಿ ನಾವು ಹೇಳ್ತಾ ಇದೀವಿ, ಇದು ವ್ಯಾಕ್ಸಿನೇಷನ್ನೇ ಮಾಡಿಸ್ಕೋಬೇಕು. ಕೆಲವು ಪ್ರಾಣಿಗಳಿಗೆ ಬಂದಿರುತ್ತೆ ಉಪಚಾರ, ಅದು ಭಾಳ ದಿವಸ ನಾವು ಕ್ರಾನಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಭಾಳ ದಿವಸದ ಉಪಚಾರ ಇರ್ತದೆ, ಅದು ರೈತರಿಗೆ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಮುಂಜಾಗ್ರತಾ ಕ್ರಮವಾಗಿ ವ್ಯಾಕ್ಸಿನೇಷನ್ನೇ ಮಾಡಿಸ್ಕೋಬೇಕು. ಈಗ ಸಾಕಷ್ಟು ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿದ್ದು ಎಲ್ಲ ಕಡೆಯೂ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ವ್ಯಾಕ್ಸಿನ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಈ ಚುಚ್ಚುಮದ್ದನ್ನು ಹಾಕ್ಸಿದ್ದಾರೆ ಅಲ್ಲೆಲ್ಲ ನಿಯಂತ್ರಣಕ್ಕೆ ಬಂದಿದೆ ಈ ಕಾಯಿಲೆ. ಹಾಗಾಗಿ ರೈತರು ತುಂಬ ಆತಂಕ ಪಡೋಂಥದ್ದು ಏನೂ ಇಲ್ಲ. ವ್ಯಾಕ್ಸಿನೇಷನ್ ಮಾಡಿಕೊಳ್ಳೋದೊಂದೇ ಇದಕ್ಕೆ ಒಂದು ಪರಿಹಾರ ಅಂತ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ ಹೈನುಗಾರಿಕೆ ಲಾಭದಾಯಕ ಆಗಬೇಕಂದ್ರೆ ಈಗ ಆಹಾರದ ಬಗ್ಗೆ ಸಮತೋಲನ ಆಹಾರದೆಲ್ಲ ಹೇಳಿದ್ರಿ, ಮತ್ತೆ ಇನ್ನು ಈ ಅಜೋಲಾ, ಬೇರೆ ಬೇರೆ ಹಸಿ ಹುಲ್ಲು ಕೊಡಬೇಕು, ಒಣಹುಲ್ಲು ಕೊಡಬೇಕು, ಮಿಶ್ರ ಧಾನ್ಯಗಳು ಕೊಡಬೇಕು, ಈ ಥರ ಎಲ್ಲ ಹೇಳ್ತಾರೆ. ಡೈರಿ ಫುಡ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ, ಈ ಕಡೆ ಯಾವ ರೀತಿ ಗಮನ ಹರಿಸ್ಬೇಕಾಗತ್ತೆ ರೈತರು? ಈಗ ನಾವು ಇತ್ತೀಚೆಗೆ ಈಗ ನಿಮಗೆ ಸಮತೋಲನ ಆಹಾರ ಅಂತ ಹೇಳಿದ್ವಿ. ಈಗ ಆಹಾರವನ್ನು ಸಮತೋಲನ ಮಾಡಬೇಕು ಅಂತಂದರೆ ಒಂದು ಪ್ರಾಣಿಯ ದೇಹದ ತೂಕಕ್ಕೆ ತಕ್ಕಂಗೆ ಎಷ್ಟು ಸಸಾರಜನಕ ವಸ್ತುಗಳು ಬೇಕು, ಅದಕ್ಕೆ ಎಷ್ಟು ಶಕ್ತಿಯ ಅಂಶ ಬೇಕು, ಎಷ್ಟು ವಿಟಮಿನ್ಸ್ಗಳು ಬೇಕು, ಎಷ್ಟು ಖನಿಜಗಳು ಬೇಕು ಅನ್ನೋದನ್ನು ಇದಕ್ಕೆಲ್ಲ ಲೆಕ್ಕಾಚಾರ ಇದೆ. ತೂಕ ಮಾಡಿ ನಾವು ಕೊಡಬೇಕಾಗತ್ತೆ, ಅದು ದೇಹದ ತೂಕಕ್ಕೆ ತಕ್ಕಂಗೆ, ಹಾಲು ಉತ್ಪಾದನೆಗೆ ತಕ್ಕಂಗೆ, ಅದರ ವಯಸ್ಸಿಗೆ ತಕ್ಕಂಗೆ ನೀಡಬೇಕಾಗತ್ತೆ. ಆ ಕಾರಣವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ, ರೈತ ಬಾಂಧವರು ಈ ಖನಿಜ ಮಿಶ್ರಣದ ಪುಡಿಗಳನ್ನು ಕಂಪಲ್ಸರಿಯಾಗಿ, ಏಕೆಂದರೆ ಒಣಮೇವು ತಿಂತಾ ಇರುತ್ತೆ ರಾಸು, ಆ ಒಣಮೇವನ್ನು ತಿಂತಾ ಇರತಕ್ಕಂಥ ಸಂದರ್ಭದಲ್ಲಿ ಖನಿಜ ಮಿಶ್ರಣಗಳು ನಾವು ಏನಾದರೂ ಕೊಡೋದೇ ಆದರೆ ರಾಸುಗಳಿಗೆ ತುಂಬ ಅನುಕೂಲ ಆಗುತ್ತೆ. ಮೇವು ತಿಂದಂಥ ಮೇವು ಚೆನ್ನಾಗಿ ಜೀರ್ಣ ಆಗುತ್ತೆ, ಯಾವುದೇ ಒತ್ತಡ ಆಗೋದಿಲ್ಲ. ಈಗ ನಾವು ಅದಕ್ಕೋಸ್ಕರವಾಗಿ ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಈ ಬೇಸಿಗೆ ಕಾಲದಲ್ಲಿ ಅಲ್ಪ ಸ್ವಲ್ಪ ಹಸಿರು ಮೇವಿನ ವ್ಯವಸ್ಥೆ ಮಾಡಿದರೆ ರಾಸುಗಳಿಗೆ ಒತ್ತಡ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ, ಅಜೋಲವನ್ನು ಬಳಸಿ. ಏಕೆಂದರೆ ಅಜೋಲವನ್ನು ಯಾಕೆ ಬೇಸಿಗೆನಲ್ಲಿ ಬೆಳೀರಿ ಅಂತ ಹೇಳ್ತೀವಿ ಅಂತಂದರೆ, ಅಜೋಲಾ ನಿಂತ ನೀರಿನಲ್ಲಿ ಬೆಳೆಯುತ್ತೆ ಅನ್ನೋದು ನಿಜ, ಆದರೆ ಇದಕ್ಕೆ ಅತ್ಯಂತ ಕಡಿಮೆ ನೀರಿನಲ್ಲೂ ಸಹ ಈ ಮೇವನ್ನು ಬೆಳೆಯಬಹುದಾಗಿರೋದ್ರಿಂದ ಈ ಅಜೋಲಾವನ್ನು ರಾಸುಗಳಿಗೆ ಬೆಳ್ಕೊಂಡು ಉಪಯೋಗಿಸೋದ್ರಿಂದ ಹೈನುಗಾರಿಕೆಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಬೋದು. ಅದರಲ್ಲಿ ಹೇರಳವಾಗಿ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಈ ಅಜೋಲಾದಲ್ಲಿ ಇರೋದ್ರಿಂದ ರಾಸುವಿಗೆ ಬೇಸಿಗೆ ಕಾಲದಲ್ಲಿ ಒತ್ತಡ ತುಂಬ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಈ ತೊಟ್ಟಿನಲ್ಲಿ ಅದಕ್ಕೆ ಸಾಕಷ್ಟು ಅಜೋಲವನ್ನು ಬೆಳ್ಕೊಂಡು ಮೇಯಿಸ್ಲಿಕ್ಕೆ ಅನುಕೂಲ ಇದೆ. ಇದು ಭಾಳ ಸುಲಭ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅವರು ಏನಾದರೂ ರೈತ ಬಾಂಧವರು ಇಷ್ಟಪಟ್ಟರೆ ನಮ್ಮ ಕೇಂದ್ರಕ್ಕೆ ಬಂದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಗೊಂಡು ಇಲ್ಲೇ ಪ್ರಾತ್ಯಕ್ಷಿಕೆ ನಮ್ಮ ಘಟಕಗಳಿದ್ದಾವೆ ಅವನ್ನೆಲ್ಲ ನೋಡಿ ಕಲ್ತ್ಕೋಬೋದು. ತುಂಬ ಸುಲಭ ಇದೆ ಇದನ್ನು ಮಾಡ್ತಕ್ಕಂಥ ವಿಧಾನ. ಹಾಗಾಗಿ ರೈತ ಬಾಂಧವರು ಅಜೋಲವನ್ನು ಸಹ ಬೇಸಿಗೆ ಕಾಲದಲ್ಲಿ ಬಳಸಿ ಆ ರಾಸುಗಳನ್ನು ನಿರ್ವಹಣೆ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಸರ್, ಕೆಲವು ಸಾರಿ ರಾಸುಗಳಿಗೆ ಕೆಲವು ರೋಗಗಳು ಬಂದುಬಿಟ್ಟು ಸಾವು ಸಂಭವಿಸುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಈ ಹೈನುಗಾರಿಕೆ ಮಾಡೋಂಥ ರೈತರು ಈ ವಿಮೆ ಮಾಡಿಸ್ಬೇಕು ಅಂತೆಲ್ಲ ಸಾಕಷ್ಟು ಸರಿ ನೀವು ಹೇಳ್ತಿರ್ತಾರೆ ವಿಜ್ಞಾನಿಗಳು, ಅದು ಯಾವ ರೀತಿ ಮಾಡಿಸ್ಬೇಕಾಗತ್ತೆ, ಅದರಿಂದ ಎಷ್ಟು ಅನುಕೂಲ ರೈತರಿಗೆ ಅಂತೀರ? ಇದು ಒಳ್ಳೆಯ ಪ್ರಶ್ನೆ. ಇದು ಏನಂತಂದರೆ, ಈಗ ರಾಸುಗಳಿಗೆ ವಿಮೆ ಮಾಡಲಿಕ್ಕೆ ಅನೇಕ ಜನರಲ್ ಇನ್ಶೂರೆನ್ಸ್ ಕಂಪನಿಗಳು ಇದ್ದಾವೆ. ನಮ್ಮ ದೇಶದಲ್ಲಿ ಒಟ್ಟು 4 ಜನರಲ್ ಇನ್ಶೂರೆನ್ಸ್ ಅಂದರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸು, ನ್ಯಾಷನಲ್ ಅಶ್ಯೂರೆನ್ಸು, ನ್ಯೂ ಇಂಡಿಯಾ ಅಶ್ಯೂರೆನ್ಸು, ಓರಿಯೆಂಟಲ್ ಇನ್ಶೂರೆನ್ಸು, ಹೀಗೆ 4 ಕಂಪನಿಗಳು ಸಹ ಜಾನುವಾರುಗಳ ವಿಮೆಯನ್ನು ಮಾಡ್ತವೆ. ಇತ್ತೀಚಿನ ದಿನಗಳಲ್ಲಿ ಇಲಾಖೆ ವತಿಯಿಂದಲೂ ಸಹ ಇದಕ್ಕೆ ಪ್ರೀಮಿಯಂ ಅಮೌಂಟನ್ನು ಕೊಟ್ಟು ಇನ್ಶೂರೆನ್ಸ್ ಮಾಡಿಸ್ಬೋದು. ಹಾಗೆ ಡೈರಿ ವತಿಯಿಂದ KMF ವತಿಯಿಂದಲೂ ಸಹ ಇದಕ್ಕೆ ಸಹಾಯಧನ ಕೊಡ್ತಾ ಇದ್ದಾರೆ. ರೈತ ಬಾಂಧವರು ಯಾರ್ಯಾರು ಒಳ್ಳೊಳ್ಳೆ ರಾಸುಗಳು ಇಟ್ಕೊಂಡಿದ್ದಾರೋ ಅವರು ನಮ್ಮ ಹಾಲು ಉತ್ಪಾದಕರ ಸಂಘಗಳಲ್ಲಿ ಮಾಹಿತಿಯನ್ನು ಕೇಳಿಕೊಂಡು ಅಲ್ಲಿ ನೀವು ಇನ್ಶೂರೆನ್ಸ್ ಮಾಡಿಸ್ಬೋದು. ಇದು ಇನ್ಶೂರೆನ್ಸ್ ಮಾಡಿಸೋದು ಏನಪ್ಪ ಅಂದರೆ, ಇದು ನಾನು ಆವಾಗಲೇ ಹೇಳಿದಂಗೆ, ಇದು ಜಾನುವಾರು ರಾಷ್ಟ್ರೀಯ ಸಂಪತ್ತು. ಈ ಸಂಪತ್ತು ನಾವು ಬಡವರು ರೈತರು ಇದನ್ನು ಈಗ ಸಾಕಷ್ಟು ಹಣ ಕೊಟ್ಟು ಇದಕ್ಕೆ ರಾಸುಗಳನ್ನು ತಂದಿರ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರದವರು ಅವರಿಗೆ ವಿಮೆ ಮಾಡಿಸಿ ಅವರಿಗೆ ಆರ್ಥಿಕವಾದ ರಕ್ಷಣೆಯನ್ನು ನೀಡುತ್ತದೆ. ಹಾಗಾಗಿ ರೈತ ಬಾಂಧವರು ವಿಮೆಯನ್ನು ಸಹ ನಾವು ಮಾಡಿಸ್ಕೋಬೋದು. ಸುಮಾರು 4% ಅದರ ಮೌಲ್ಯ ಎಷ್ಟಿರುತ್ತೋ ಅದರ 4% ವಿಮೆಯನ್ನು ಕಟ್ಟಿ ಆ 4%ನಲ್ಲಿ ರೈತರದ ವಂತಿಕೆ ತುಂಬ ಕಡಿಮೆ ಇರುತ್ತೆ. ಈಗ ಇಲಾಖೆಯವರು ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ, ಇವನ್ನೆಲ್ಲವನ್ನು ನೀವು ಕೇಳಿ ಪಡ್ಕೋಬೇಕು. ಇದನ್ನು ನೀವು ಇಲಾಖೆಗಳಿಗೆ ಹೋಗಬೇಕು, ಇಲ್ಲಾಂತಂದರೆ ಆಲ್ ಇನ್ ಸೊಸೈಟಿ ಮುಖಾಂತರ ಕೇಳಿ ಪಡ್ಕೊಂಡ್ರೆ ತುಂಬ ಅನುಕೂಲ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸರ್, ಈಗ ನಾವು ಸಾಕಷ್ಟು ಜನ ರೈತರು ಮಾತಾಡ್ಸ್ಬೇಕಾದ್ರೆ ಹೇಳ್ತಾರೆ, ಈ ಫ್ಯಾಟ್ ಬರೋದಿಲ್ಲ, ನಾವು ಹೈನುಗಾರಿಕೆ ಮಾಡ್ಬೇಕಾದ್ರೆ ಹಾಲು ತಾಂಡೋದಾಗ ಡೈರಿಯಲ್ಲಿ ಕೆಲವು ಸಾರಿ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಫ್ಯಾಟ್ ಬರಬೇಕಂದ್ರೆ ರೈತರು ಇಷ್ಟನ್ನೆಲ್ಲ ಸಮತೋಲನ ಆಹಾರದ ಬಗ್ಗೆ ಮಾಹಿತಿ ಕೊಟ್ಟರೆ ಯಾವ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಅಂತ? ಈಗ ಜಿಡ್ಡಿನಾಂಶ ಹಾಲಿನಲ್ಲಿ ಬರಲಿಲ್ಲ ಅಂತಂದರೆ ಈಗ ನಾವೇನು ಮಾಡ್ತೀವಿ, ನಾವು ಮೂಲತಃ ನಾನು ಏನು ಹೇಳೋದು ಅಂತಂದರೆ, ನಾವು ನೀಡತಕ್ಕಂಥ ಆಹಾರದಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತೀನಿ. ಏನಂತ ಹೇಳ್ತೀವಿ ಅಂದರೆ, ಪ್ರತಿ ಒಂದು ರಾಸುಗೆ ಒಂದು ದಿವಸಕ್ಕೆ ಅದರ ಬಾಡಿ ತೂಕ, ಅದು ಏನು ಆಹಾರವನ್ನು ತಗೊಳ್ಳುತ್ತೆ, ಒಣ ಅಂಶವನ್ನು, ಡ್ರೈಮ್ಯಾಟರ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸುಮಾರು 21% ನಾರಿನಂಶ ಇರಬೇಕು ಅಂತ ಹೇಳ್ತೀವಿ. ಈ ನಾರಿನಾಂಶ ಇಲ್ಲ ಅಂತಂದರೆ ಏನಾಗುತ್ತೆ, ಯಾಕೆಂದರೆ ಈ ನಾರಿನ ಅಂಶದಿಂದಲೇ ರಾಸುವಿನಲ್ಲಿ ಜಿಡ್ಡಿನಾಂಶ ಉತ್ಪತ್ತಿ ಆಗೋದು. ಹಾಲಿನಲ್ಲಿ ಉತ್ಪತ್ತಿ ಆಗಬೇಕು ಅಂತಂದರೆ ನಾರಿನಂಶ ಇರಬೇಕು. ಈ ನಾರಿನ ಅಂಶ ಸುಲಭವಾಗಿ ಜೀರ್ಣ ಆಗಬೇಕು. ಈಗ ಏನಾಗ್ತಾ ಇದೆ ಅಂದರೆ, ರೈತ ಬಂದು ಬರೀ ಹಸಿ ಮೇವು ತಿನ್ನಿಸಿದ್ರೆ ಏನಾಗುತ್ತೆ, ನಾರಿನ ಅಂಶ ತುಂಬ ಕಡಿಮೆ ಆಗುತ್ತೆ. ಒಣಮೇವು ತಿನ್ನಿಸಿದಾಗ ಏನಾಗುತ್ತೆ ಅಂದರೆ, ಒಣ ಮೇವು ಕೆಲವು ಟೈಮು ಅದು ಜೀರ್ಣ ಆಗೋದಿಲ್ಲ. ಹಾಗಾಗಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ನಾರಿನ ಅಂಶ ಇರತಕ್ಕಂಥ ಸುಧಾರಿತ ಮೇವಿನ ತಳಿಗಳನ್ನು ಬಳಸಬೇಕು. ದ್ವಿದಳ ಧಾನ್ಯದ ಮೇವುಗಳನ್ನು ಬಳಸಿದರೆ ಗ್ಯಾರಂಟಿ ಈ ಜಿಡ್ಡಿನ ಅಂಶದ ಸಮಸ್ಯೆಯನ್ನು ರೈತರು ಪರಿಹರಿಸ್ಕೋಬೋದು. ಸರ್, ಹಾಗಾದರೆ ಕೊನೆಯದಾಗಿ ನಮ್ಮ ರೈತರಿಗೆ ಹೈನು ರಾಸುಗಳ ನಿರ್ವಹಣೆಯಲ್ಲಿ ಯಾವ್ಯಾವ ಥರ ಇನ್ನೂ ಏನೇನು ಇದನ್ನ ಪಾಲಿಸಿದ್ರೆ ಈ ಒಂದು ಹೈನುಗಾರಿಕೆನ ಲಾಭದಾಯಕ ಮಾಡ್ಕೋಬಹುದು ಅಂತ ಹೇಳ್ತಾರೆ? ನಾನು ಇಷ್ಟೇ ಹೇಳೋದು ರೈತ ಬಾಂಧವರು ಎಲ್ಲರಿಗೂ ಏನಪ್ಪ ಅಂತಂದರೆ, ನಿಮ್ಮ ರಾಸುಗಳನ್ನು ನೀವು ಲಾಭದಾಯಕವಾಗಿ ಹೈನುಗಾರಿಕೆ ಮಾಡಬೇಕು ಅಂತಂದರೆ, ಸಮತೋಲನವಾಗಿರ್ತಕ್ಕಂಥ ಆಹಾರವನ್ನು, ಅದರಲ್ಲಿ ಮುಖ್ಯವಾಗಿ ಏಕದಳ ಮತ್ತು ದ್ವಿದಳ ಧಾನ್ಯದ ಮೇವುಗಳನ್ನು ನೀಡಬೇಕು. ಕಾಲಕಾಲಕ್ಕೆ ಅವುಗಳಿಗೆ ಜಂತುಹುಳು ಔಷಧಿಯನ್ನು ಕೊಡಿಸ್ಬೇಕು. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗಳಿಗೆ ಖನಿಜ ಮಿಶ್ರಣ ಪುಡಿ, ವಿಟಮಿನ್ಸು ಮತ್ತು ಮಿನರಲ್ಸ್ ಇರತಕ್ಕಂಥ ಖನಿಜ ಮಿಶ್ರಣ ಪುಡಿಗಳಿದ್ದಾವೆ ಮತ್ತು ಟಾನಿಕ್ ರೂಪದಲ್ಲೂ ಬರುತ್ತೆ. ಅವುಗಳನ್ನು ನಾವು ನಿಯತಕಾಲಿಕವಾಗಿ ಉಪಯೋಗಿಸ್ಬೇಕು. ಅಂದರೆ ಒಂದು ಸರಿ ಉಪಯೋಗಿಸೋದು, ಒಂದು ಸರಿ ಬಿಡೋದಲ್ಲ. ಇದು ನಿರಂತರವಾಗಿ ಬಳಸ್ತಾ ಇದ್ದರೆ ಹಾಲಿನ ಉತ್ಪಾದನೆಯೂ ಸಹ ಸುಸ್ಥಿರವಾಗಿರುತ್ತೆ, ಆಮೇಲೆ ನಿಮ್ಮ ಸಂತಾನೋತ್ಪತ್ತಿ ಸಮಸ್ಯೆಗಳು ಬಗೆಹರಿತವೆ, ಕನ್ಸೆಪ್ಷನ್ ರೇಟ್ ಜಾಸ್ತಿ ಆಗ್ತೆ ಅಂತ ಹೇಳ್ತೀನಿ ನಾನು. ಹಾಗಾಗಿ ಇವ್ಯಾವನ್ನು ಇವಕ್ಕೆಂದರೆ ಇವು ಸುಧಾರಿತ ಕ್ರಮದಲ್ಲಿ ಬರ್ತಕ್ಕಂಥ ಎಲ್ಲ ಪದ್ಧತಿಗಳಿವು. ರೈತ ಬಾಂಧವರು ಇವೆಲ್ಲವನ್ನು ಬಳಸ್ಕೊಂಡ್ರೆ ನಿರಂತರವಾಗಿ ಮಾಡಬೇಕು. ಈಗ ನಾನು ಒಂದು ದಿವಸ ಮಾಡಿದೆ, 2 ದಿವಸ ಮಾಡಿದೆ, ಆಮೇಲೆ ಬಿಟ್ಟೆ ಅಂತಂದರೆ ಇದು ಲಾಭದಾಯಕ ಆಗಲ್ಲ. ಇದು ನಿರಂತರ, ಯಾಕೆಂದರೆ ಉತ್ಪಾದನೆ ಮುಖ್ಯವಾಗಿ ಹೈನು ರಾಸಿನಲ್ಲಿ ದೈನಂದಿನ ನಿರ್ವಹಣೆ ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ ಹೈನುಗಾರಿಕೆನಲ್ಲಿ. ನಾನು ಭಾಳ ಚೆನ್ನಾಗಿ ನೋಡ್ಕೊಂಡೆ ಒಂದು ವಾರ, ಆನಂತರ ನಾನು ಎಲ್ಲೋ ಹೋಗಿದ್ದೆ ಅಂತಂದರೆ ಇದು ಬಗೆಹರಿಯಲ್ಲ. ಹಾಗಾಗಿ ಪ್ರತಿನಿತ್ಯ ರಾಸುಗಳನ್ನು ಕಾಳಜಿ ವಹಿಸಿ ನೋಡ್ಕೊಂಡ್ರೆ ಮಾತ್ರ ಹೈನುಗಾರಿಕೆನಲ್ಲಿ ಈಗೆಲ್ಲ ಹೇಳಿದಂಥ ಸೂತ್ರಗಳನ್ನು ಅಳವಡಿಸಿಕೊಂಡು ನೀವು ಮಾಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಹೈನುಗಾರಿಕೆ ನಷ್ಟ ಆಗಲ್ಲ ಅಂತ ನಾವು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹೈನುಗಾರಿಕೆ ಮಾಡುವಂಥ ರೈತರು ಈ ರಾಸುಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಈಗ ದೂರವಾಣಿ ಮುಖಾಂತರ ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 9591426179. ಇನ್ನೊಮ್ಮೆ ಹೇಳ್ತೀನಿ, 9591426179. ನಾವು ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಲಭ್ಯ ಇರ್ತೀವಿ. ಇಲ್ಲಿ ಆದರೂ ಬಂದು ಮಾಹಿತಿ ತಿಳ್ಕೊಬೋದು, ಇಲ್ಲ ಅಂದರೆ ದೂರವಾಣಿ ಮುಖಾಂತರನೂ ಸಹ ನೀವು ವಿಷಯಗಳನ್ನು ತಿಳ್ಕೊಳ್ಳೋಕೆ ಅವಕಾಶ ಇದೆ. ಭಾಳ ಸಂತೋಷ ಸರ್. ಇಲ್ಲಿವರೆಗೂ ಈ ಹೈನು ರಾಸುಗಳ ನಿರ್ವಹಣೆ ಮಾಡೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಏನೇನು ಸಮಸ್ಯೆಗಳು ಬರ್ತವೆ, ಯಾವ ರೀತಿ ನಿರ್ವಹಣೆ ಮಾಡೋದ್ರಿಂದ ಈ ಹೈನುಗಾರಿಕೆಯನ್ನು ನಾವು ಹೆಚ್ಚು ಲಾಭದಾಯಕ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.

ಮುದ್ದು ಹೇಗಿಳಿಯ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಹೇಗಿಳಿಯ ಮಾತನಾಡು ಬಾಕ್ಲಲ್ಪಚಾರಿ ಮರ ಕಿತ್ತಲ್ ಕಿತ್ಲೆ ಮರ ಬಾಕ್ಲಲ್ಪಚಾರಿ ಮರ ಕಿತ್ತಲ್ ಕಿತ್ಲೆ ಮರ ಕೋಟೆ ದಾಟಿದ್ರು ಬಾಕ್ಲ ಮನೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಹೇಗಿಳಿಯ ಮಾತನಾಡು ಸೂರ್ಯಪಾನ ನಟ್ಟ ನಡುವೆ ಸುಂಗ ಪಾಠ ಸುತ್ತಮುತ್ತ ಸೂರ್ಯಪಾನ ನಟ್ಟ ನಡುವೆ ಸುಂಗ ಪಾಠ ಕೋಟೆ ದಾಟಿದ್ರು ಬಾಕಲ್ಲ ಮನೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಆಗದೋನೆ ಭೋಗದೋನೆ ಆಗ ನಡುವ ಕಟ್ಟಿನೋನೆ ಆಗದೋನೆ ಭೋಗದೋನೆ ನಾಗ ನಡುವ ಕಟ್ಟಿನೋನೆ ಹಾಕೋಗಿಲ್ಲಂಗೆ ಕುಕ್ಕಿಯಲ್ಲೋ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಳಿಯ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಳಿಯ ಮಾತನಾಡು ಪಟ್ಟೇ ಧೋತ್ರ ಇಕ್ಯಾನ್ ಮರವೀನ ಜೋಡ ಅಹುಟ್ಟಾನ್ ಪಟ್ಟೇ ಧೋತ್ರ ಇಕ್ಯಾನ್ ಮರವೀನ ಜೋಡ ಹೊರಟಾನ್ ನಾರೀರ್ ಕೇರಿಗೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುತ್ತು ಏ ಗಿಳಿಯ ಮಾತನಾಡು ಮೂಡಲ್ ಸೀಮೆ ಹೆಣ್ಣು ಕಾಣು ಸುರಾಯ್ದೋಳು ಅಹಮೂಡಲ್ ಸೀಮೆ ಹೆಣ್ಣು ಕಾಣು ಮುತ್ತಿನ ಸುರಾಯ್ದೋಳು ಕತ್ತಲ್ ಕವಿದಾವೆ ಕಣ್ಗೆ ಮಾತನಾಡು